ಕಮರ್ಷಿಯಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ ಇದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಎಲ್ಲರಿಗೂ ಒಂದು ಇವತ್ತು ಮಾಡಿದರೆ ನಮಗೆ ನಾಳೆ ಬೇಕು ನಾಡಿದ್ದು ಬೇಕು ಅಂತ ಒಂದು ಈ ಪೈಪೋಟಿ ಯುಗದಲ್ಲಿ ಇದು ಸ್ವಲ್ಪ ಸಮಯಾವಕಾಶವನ್ನು ಕೇಳ್ತದೆ. ಆದರೆ ನಾವೊಂದು ಫುಡ್ ಏನು ನಮ್ಮ ಆಹಾರ ಪದಾರ್ಥವಾದುದರಿಂದ ಈ ಒಂದು ಬಿಸ್ನೆಸ್ಸಿಗೆ ನಿಮಗೆ ಯಾವುದೇ ರೀತಿಯಲ್ಲಿ ಅಡೆತಡೆಗಳು ಇರುವುದಿಲ್ಲ. ಯಾಕೆಂದರೆ ನಮಗೆ ಬೇಕಾಗಿರೋದು ಆಹಾರವೇ, ನಾವು ಎಲ್ಲಿ ಹೋದರೂ ಏನು ಮಾಡಿದರೂ ಸಹ ನಮಗೆ ಆಹಾರ ತಿನ್ನಲೇಬೇಕಲ್ವಾ. ಈಗ ಸಪೋಸ್ ಇರ್ಬೋದು ಬೇರೆ ಬೇರೆ ಬಿಸ್ನೆಸ್ ಮಾಡುವಾಗ ಪೈಪೋಟಿಗಳು ಇರ್ಬೋದು, ಕಾರಣಾಂತರಗಳಿಂದ ಅದನ್ನು ಕುಂಠಿತಗೊಳ್ಳುವ ಇಲ್ಲ ಇದ್ರೆ ಸ್ಥಗಿತಗೊಳ್ಳುವ ಒಂದು ಇದು ಪ್ರಮೇಯ ಬರುತ್ತದೆ. ಆದರೆ ಇದರಲ್ಲಿ ಇದು ಆಹಾರ ಪದಾರ್ಥವಾದುದರಿಂದ ಇದರಲ್ಲಿ ಅಂಥದ್ದು ಯಾವುದು ಸಮಸ್ಯೆಗಳು ಇರುವುದಿಲ್ಲ. ಕ್ರಮೇಣ ನಮಗೆ ಈ ಫ್ರೆಶ್ ಅಂದರೆ ತಾಜಾ ಅಣಬೆಗಳು ಸೇಲ್ ಆಗುವುದಿಲ್ಲ ಅಂದರೆ ಯಾರು ತಗೊಳ್ಳುವವರು ಇರುವುದಿಲ್ಲ. ನಮಗೆ ಅದನ್ನು ಒಣಗಿಸುವ ನಮಗೆ ಪೌಡರ್ ಮಾಡ್ಬೋದು, ಇದರಿಂದ ಬೈ ಪ್ರಾಡಕ್ಟ್ಸ್ ಮಾಡ್ಬೋದು. ಅಂದರೆ ಇದು ಈ ಒಂದು ಬೆಳೆಯನ್ನು ಬೆಳೆದರೆ ಇದರ ಏನು ಇದೆ ವಿಸ್ತಾರವಾದ ಅವಕಾಶಗಳಿವೆ. ನಮಗೆ ಎಕ್ಸ್ಪೋರ್ಟ್ ಕೂಡ ಮಾಡಬಹುದು, ಪ್ರೋಟೀನ್ ಕೂಡ ಇದನ್ನು ಪ್ರೋಟೀನ್ ಪೌಡರ್ ಆಗಿ ಕೂಡ ಯೂಸ್ ಮಾಡಬಹುದು. ಆದುದರಿಂದ ಇಂದಿನ ಯುವ ಪೀಳಿಗೆ ಇರಲಿ ಶಾಲಾ ಮಕ್ಕಳು ಇರಲಿ ಇದನ್ನು ಬೆಳೆಯುವ ಬಗ್ಗೆ ಆಲೋಚನೆ ಮಾಡಬೇಕು. ಈಗ ನಾವು ಹೇಳ್ತೇವೆ ಚೈನಾ ನಂಬರ್ 1 ಇದೆ, ಇದು ವಿವಿಧ ರೀತಿಯ ಅಣಬೆಗಳನ್ನು ಬೆಳೀತಾರೆ, ತುಂಬ ಅಣಬೆಗಳನ್ನು ಬೆಳೀತಾರೆ ಅವರು. ಯಾಕಂದರೆ ಈ ಅಣಬೆಗಳನ್ನು ನಾವು ಈಗ ದಿನಾಲು ನೋಡ್ತಾ ಇರ್ತೇವೆ. ನಾವು ತಿನ್ನೋದು ಕಮ್ಮಿ ಅಂದರೆ ನಾವು ಯಾವಾಗಲೂ ಆ ಒಂದು ಬೆಳೆಯುವುದು ಕೊಡುವುದು ಆ ರೀತಿಯಲ್ಲಿ ಇರೋದ್ರಿಂದ ನಾವು ಕೂಡ ಸೇವಿಸಬೇಕು, ಸೇವಿಸ್ತಾರೆ. ಆದರೆ ವಿಷಯ ಅಂದರೆ ಈ ಮಕ್ಕಳಿಗೆ ನಾವು ಕಾಲೇಜು ಶಾಲೆಯಲ್ಲಿ ಹೇಳಿಕೊಟ್ರೆ ಮುಂದೆ ಅವರು ಇದರಿಂದ ಶಾಲೆ ಕಾಲೇಜು ಶಿಕ್ಷಣವನ್ನು ಪೂರ್ತಿಗೊಳಿಸಿದ ಮೇಲೆ ಈ ಒಂದು ಬಿಸ್ನೆಸ್ಸನ್ನು ಅವರು ಸ್ಟಾರ್ಟ್ ಮಾಡ್ಬೋದು. ಇಲ್ಲದ್ರೆ ಶಾಲಾ ಕಾಲೇಜುಗಳಿಗೆ ಹೋಗುವಾಗಲೇ ಸಣ್ಣದೊಂದು ಸಣ್ಣ ಪ್ರಮಾಣದಲ್ಲಿ ಘಟಕವನ್ನು ಪ್ರಾರಂಭಿಸಿ ಇದು ಅವರಿಗೆ ಬೆಳೆಯಲು ಪ್ರೋತ್ಸಾಹವಾಗ್ತದೆ. ಮತ್ತೆ ಸ್ವಂತ ಒಂದು ಸ್ವ ಉದ್ದಿಮೆ ಅನ್ನು ಇವರು ಮಾಡಬಹುದು. ಹೌದು ಸರ್, ನಿಜವಾಗಿ ವಿದ್ಯಾರ್ಥಿಗಳಿಗೆ ಆ ಒಂದು ಆಸಕ್ತಿ ಇದ್ರೆ ಅಂತ ಹೇಳಿದ್ರೆ ಅವರು ಸಹ ಬೆಳೆಯುವಾಗ ಈ ಒಂದು ಉದ್ಯೋಗದಲ್ಲಿ ಇಂಟ್ರೆಸ್ಟ್ ಇದ್ರೆ ಅದನ್ನು ಸಹ ಬೆಳೆಸ್ತಾ ಶಿಕ್ಷಣವನ್ನು ಸಹ ಮಾಡಬಹುದು ಒಟ್ಟಿಗೆ. ಈಗ ಸರ್ ಈ ಅಣಬೆ ಅಂತ ಹೇಳ್ತೇವೆ, ಇದು ನಮಗೆ ನಾವು ಹಿಂದೆ ನೋಡಿದ ಪ್ರಕಾರ ಒಂದು ಸಂದರ್ಭದಲ್ಲಿ ಒಂದು ವಾತಾವರಣಕ್ಕೆ ಹೊಂದಿಕೊಂಡು ಈ ತೋಟದಲ್ಲಿ ಗುಡ್ಡೆಯಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಈ ಒಂದು ಸಿಗುವಂತ ಅಣಬೆಗೂ ನಾವು ಮಾಡುವಂತಹ ಅಣಬೆ ಬೇಸಾಯ ಏನು ವ್ಯತ್ಯಾಸ ಸರ್? ನಿಜವಾಗ್ಲೂ ಹೇಳುದಾದ್ರೆ ಪ್ರಕೃತಿದಾಯಕವಾಗಿ ಸಿಗುವುದು ಅದು ಅಮೃತ ಕೇಸರಿ. ನಾವು ಎಷ್ಟು ಕೂಡ ಹೇಳ್ಬೋದು, ಈಗ ನಾನು ಅಣಬೆಯನ್ನು ಬೆಳೆಯುತ್ತೇನೆ, ನಾನು ಹೇಳ್ಬೋದು ನಮ್ಮ ಅಣಬೆ ಕೂಡ ಒಳ್ಳೆದಿದೆ. ಆದ್ರೆ ಪ್ರಕೃತಿಯಲ್ಲಿ ಸಹಜವಾಗಿ ಬೆಳೆಯುವಂತ ಅದು ದೇವರು ಕೊಟ್ಟ ಒಂದು ಅಮೃತವೇ ಸರಿ, ಅದಕ್ಕೆ ಹೋಲಿಕೆ ಮಾಡಲು ಎಲ್ಲಿಂದಲೂ ಸಾಧ್ಯವಿಲ್ಲ. ಆದ್ರೆ ಇದು ನಾವು ಮಾನವ ನಿರ್ಮಿತ ಅಂದ್ರೆ ಮಾನವನು ಈ ಫಂಗಸ್ ಅನ್ನು ತೆಗೆದು ಅಣಬೆ ಅಂತ ಹೇಳಿದ್ರೆ ಫಂಗಸ್ ಅನ್ನು ತೆಗೆದು ಇದನ್ನು ಇದರ ಸ್ಪೋರ್ಟ್ಸ್ ಅನ್ನು ತಯಾರಿಸಿ ಅಂದ್ರೆ ಬೀಜವನ್ನು ತಯಾರಿಸಿ ಅಣಬೆಗೆ ಸ್ವಂತ ಬೀಜವನ್ನು ಮಾಡುವ ಒಂದು ಶಕ್ತಿ ಇರುವುದಿಲ್ಲ. ಇದು ಬೇರೆ ಒಂದು ಸೋರ್ಸ್ ಅಲ್ಲಿ ಇದು ಬೆಳೆದು ಫಂಗಸ್ ಅನ್ನು ಬೆಳೆದು ಇದನ್ನು ನಾವು ಬೀಜವನ್ನು ಉತ್ಪತ್ತಿ ಮಾಡಿ ಇದನ್ನು ಭತ್ತದ ಹುಲ್ಲೇನಿದೆ ಇಲ್ಲದ್ರೆ ಇದನ್ನು ಬೆಳೆಯಲು ತುಂಬಾ ಬೇರೆ ಬೇರೆ ಕಸ ಕಡ್ಡಿಗಳನ್ನೆಲ್ಲ ಉಪಯೋಗಿಸ್ತಾರೆ. ಆದ್ರೆ ಕಮರ್ಷಿಯಲ್ ಆಗಿ ನೋಡುವಾಗ ನಮ್ಗೆ ಭತ್ತದ ಬೈಹುಲ್ಲು ಅದು ತುಂಬಾ ಒಳ್ಳೇದು. ಅಂದ್ರೆ ಎಲ್ಲಿ ನೋಡಿದ್ರೆ ನಮ್ಗೆ ಭತ್ತ ಇವಾಗ ಈ ಕೇರಳದಲ್ಲೆಲ್ಲ ಈ ಸಾಫ್ಟ್ ವುಡ್ ಏನಿದೆ ಅಂದ್ರೆ ರಬ್ಬರ್ ಇರ್ಬೋದು ಮತ್ತೆ ಪೊಂಗೇರ್ ಅಂತ ಹೇಳ್ತಾರೆ ಅದು ಇರ್ಬೋದು ಅದರ ನಿಮ್ಗೆ ಪೌಡರ್ ಏನಿದೆ ಅದರಲ್ಲಿ ಬೆಳೀತಾರೆ. ಆದ್ರೆ ಭತ್ತದ ಬೈ ನಾವೀಗ ನಮ್ಗೆ ಇಲ್ಲಿ ಲೋಕಲ್ ಆಗಿ ಸಿಗುವುದು ಭತ್ತದ ಬೈಹುಲ್ಲು ತುಂಬಾ ಯಥೇಚ್ಛವಾಗಿ ಸಿಗುತ್ತದೆ. ಈ 3 ತಿಂಗಳ ಹಳೆಯದಾದ ಭತ್ತದ ಬೈಹುಲ್ಲು ಕ್ಲೀನ್ ಇರಬೇಕು, ಅಂದ್ರೆ ಹಳದಿ ಬಣ್ಣದಿರ್ಬೇಕು, ಅಂದ್ರೆ ಮಳೆಯಲ್ಲಿ ನೆನೆದಿರಬಾರ್ದು, ತುಂಬಾ ಒಣಗಿರ್ಬೇಕು. ಈ ಶುಚಿಯಾದ ಭತ್ತದ ಬೈಹುಲ್ಲನ್ನು ತೆಗೆದುಕೊಂಡು 2-3 ಇಂಚು ಇದನ್ನು ತುಂಡರಿಸಬೇಕು. ಸಪೋಸ್ ನಾವು ರೈತರ ಮನೆಯವರಾದ್ರೆ ಚಾಪ್ ಕಟರ್ ಎಲ್ಲ ಮನೆಯಲ್ಲಿ ಇರ್ತದೆ, ಇದು ದನಗಳಿಗೆ ಹಾಕುವ ಏನು ಹುಲ್ಲೆಲ್ಲ ರೆಡಿ ಮಾಡ್ತೇವೆ ಅದನ್ನು ಕಟ್ ಮಾಡುವ ಸೇಮ್ ಚಾಪ್ ಕಟರ್ ಇಂದ ಈ ಭತ್ತದ ಬೈಹುಲ್ಲನ್ನು ನಾವು ಕಟ್ ಮಾಡಬೇಕು. ಈ ಕಟ್ ಮಾಡಿದ ಭತ್ತದ ಬೈಹುಲ್ಲನ್ನು ಏನು ಇದೆ ಒಂದು ಗೋಣಿ ಚೀಲದಲ್ಲಿ ತುಂಬಿಸಿ ಇದನ್ನು 12 ಗಂಟೆಗಳ ಕಾಲ ಒಳ್ಳೆ ನೀರಲ್ಲಿ ನೆನೆ ಹಾಕಬೇಕು. ಸಾಧ್ಯವಾದರೆ ಇದನ್ನು ನೆನೆ ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆಯಬಹುದು, ಯಾಕೆಂದ್ರೆ ಇದರಲ್ಲಿ ಮಣ್ಣು ಮತ್ತೆ ನುಸಿ ಎಲ್ಲ ಇರ್ತದೆ ಅದೆಲ್ಲ ಹೋಗ್ತದೆ. ಆಮೇಲೆ ಇದನ್ನು ಏನ್ ಮಾಡಬೇಕು, ನಾವು ಒಂದು ಡ್ರಮ್ ಅಲ್ಲಿ ಈ ಗೋಣಿ ಚೀಲದಲ್ಲಿ ಕಟ್ಟಿದ ಬೈಹುಲ್ಲನ್ನು ನೆನೆ ಹಾಕಬೇಕು. 12 ಗಂಟೆಗಳ ಕಾಲ ನೆನೆ ಹಾಕಿ ಆಮೇಲೆ ಇದನ್ನು ತೆಗೆದು ಮೇಲೆ ಇಡಬೇಕು. ಈ ನೀರೆಲ್ಲ ಹೋದ್ಮೇಲೆ ಇದನ್ನು ಹಬೆಯಲ್ಲಿ ಬೇಯಿಸುವ ಕ್ರಮವನ್ನು ನಾವು ಅನುಸರಿಸಬೇಕು. ಅಂದ್ರೆ ಈ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿಯನ್ನು ಹೇಗೆ ಮಾಡ್ತೇವೆ ಸೇಮ್ ಆ ಸಿಸ್ಟಮೇ. ಅವಾಗ ಏನಾಗುತ್ತೆ, ಈ ಭತ್ತದ ಬೈಹುಲ್ಲಲ್ಲಿ ಇರುವ ಕ್ರಿಮಿ ಕೀಟಗಳು ಬ್ಯಾಡೊಂದು ಫಂಗಸ್ ಎಲ್ಲ ಬ್ಯಾಕ್ಟೀರಿಯಾಗಳು ಎಲ್ಲ ಸತ್ತೋಗಿ ಒಂದು ಸ್ಟೆರಿಲೈಸ್ ಆಗುತ್ತೆ. ಅಂದ್ರೆ ಒಂದು ಶುಚಿಯಾದ ಒಂದು ನಮ್ಗೆ ಸಬ್ಸ್ಟ್ರಾಕ್ಟ್ ಸಿಗುತ್ತದೆ. ಇದನ್ನು ನಾವು ಒಳ್ಳೆಯದಾದ ಒಂದು ರೂಮಲ್ಲಿ ಅಂದ್ರೆ ಒಂದು ಬೇಯಿಸ್ಲಿಕ್ಕೆ ನಮ್ಗೆ ಒಂದು ಎರಡ್ ಅವರ್ ಆದ್ರೂ ಬೇಕು. ಒಂದು 45 minutes ವರೆಗೆ ನೀರು ಕುದಿಸಿ ಹಬೆ ಬರ್ಲಿಕ್ಕೆ ಬೇಕು. ಈ ಹಬೆ ಈ ಡ್ರಮ್ ಅಲ್ಲಿ ಉತ್ಪತ್ತಿಯಾದ ನಂತರ ಇದರಿಂದ ನಮ್ಗೆ 2 ಗಂಟೆ ತನಕ ಇದರ ಅವಶ್ಯಕತೆ ಇದೆ. ಬೆಂಕಿ ಹಾಕುದು ಈ ಫುಲ್ ಇದರ ಈ ಬೈಹುಲ್ಲಿನ ಒಳಗಡೆ ಎಲ್ಲ ಈ ಹಬೆ ಹೋಗಿ ಕ್ರಿಮಿ ಕೀಟಗಳು ನಾಶವಾಗಿದೆ ಅಂತ ನಮ್ಗೆ ಒಂದು ಅನಿಸಿದ್ರೆ, ಆಮೇಲೆ ಒಂದು ಚಿಕ್ಕದಾದ ಒಂದು ರೂಮ್ ಅಲ್ಲಿ ಒಂದು ಸಾಧಾರಣವಾಗಿ 10x10 ಅಂದ್ರೆ 100 square feet ಒಂದು ರೂಮ್ ಅಲ್ಲಿ ಚೆನ್ನಾಗಿ ತೊಳೆದು ಡೆಟಾಲ್ ಇಂದ ತೊಳೆದ್ರು ಇನ್ನೂ ಉತ್ತಮ. ಯಾಕೆಂದ್ರೆ ಅಲ್ಲಿ ಇರುವ ರೂಮ್ ಅಲ್ಲಿ ಇರುವುದು ಏನು ಫಂಗಸ್ ಇದೆ, ಕ್ರಿಮಿಗಳು ಇದೆ, ಅದೆಲ್ಲ ಸಾಧಾರಣವಾಗಿ ಸತ್ತೋಗುತ್ತೆ. ಆಮೇಲೆ ಒಂದು ಕವರ್ ಅನ್ನು ಪಿಪಿ ಕವರ್ ಅನ್ನು ಹರಡಿ ಅದರ ಮೇಲೆ ಈ ಬೈಹುಲ್ಲೆಂದೇ ಇದನ್ನು ಒಣಗಿಸ್ಬೇಕು. ಒಣಗಿಸ್ಬೇಕಂದ್ರೆ ತಂಪಾಗಿಸ್ಬೇಕು, ಬಿಸಿ ಇರುತ್ತಲ್ವಾ ಇದು. ತುಂಬಾ ತಂಪಾದ ಮೇಲೆ ನಾವು ಈಗ ಮುಟ್ಟಿ ನೋಡುವಾಗ ನಮ್ಗೆ ಗೊತ್ತಾಗ್ದ ತುಂಬಾ ತಂಪಾಗಿದೆ ಅಂದ್ರೆ, ಇದನ್ನು ಪಿಪಿ ಕವರ್ ಅಲ್ಲಿ ತುಂಬಿಸುವುದು. ಪಿಪಿ ಕವರ್ ಅಂದ್ರೆ ಅದಕ್ಕೆ ಬೇರೆ ಬೇರೆ ನಮ್ಗೆ ಸೈಜ್ ಇದೆ, ಆದ್ರೆ ನಾವು ಸಾಧಾರಣವಾಗಿ ಯೂಸ್ ಮಾಡೋದು 12 ಅಗಲ ಮತ್ತೆ 18 ಉದ್ದ. ಈ ಪಿಪಿ ಕವರ್ ಉದ್ದಗಳು ಇದರ ಒಂದು ಕೆಳಮುಖ ಏನಿದೆ ಅದು ಸೀಲ್ ಮಾಡಿರುತ್ತಲ್ಲ, ಅದನ್ನು ಒಂದು ಕಡೆ ಜೋಡಿಸಿ ಅದನ್ನು ಕಟ್ಟಬೇಕು. ಇದನ್ನು ಕಟ್ಟುವುದು ಯಾಕೆಂದ್ರೆ ಒಂದು ಸಿಲಿಂಡರ್ ಆಕಾರದಲ್ಲಿ ಇದು ಇರುತ್ತದೆ, ಇಲ್ಲದ್ರೆ ನಿಮಗೆ ಹಾಗೆ ಕಟ್ಟಿದ್ರೆ ಇದು ನಮಗೆ ಮೇಜಲ್ಲಿ ಇಲ್ಲದ್ರೆ ಸೆಲ್ಫ್ ಅಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ, ಅದು ಬೀಳ್ತದೆ. ಈಗ ನೀವು ಅಡಿಭಾಗ ಕಟ್ಟಿದ ಕೂಡಲೇ ಏನಾಗುತ್ತೆ ಅದನ್ನು ಕುತ್ಕೊಳ್ತದೆ. ಈಗ ನಾವು ಈ ಸ್ಪಾನ್ ಅಂದ್ರೆ ಮಶ್ರೂಮ್ ಬೀಜ ಏನಿದೆ ಒಂದು 5 gram ತಗೊಂಡು ಈ ಕೆಳಗಡೆ ಹರಡ್ಬೇಕು. ಆಮೇಲೆ ಒಂದು 1/2 kg ಆಗುವಷ್ಟು ಬೈಹುಲ್ಲು ಇದನ್ನು ಚೆನ್ನಾಗಿ ಹರಡಿ ಇದನ್ನು ಚೆನ್ನಾಗಿ ಒತ್ತಬೇಕು. ಈ ಒತ್ತೋದು ಯಾಕಂತ ಹೇಳಿದ್ರೆ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಸಪೋಸ್ ಸ್ವಲ್ಪ ಅಲ್ಲಿ ಗಾಳಿ ಇಲ್ಲ ಇದ್ರೆ ಸ್ವಲ್ಪ ಗ್ಯಾಪ್ ಆದ್ರೆ ಅಲ್ಲಿ ನಮ್ಗೆ ಬೇಡವಾದ ಫಂಗಸ್ ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ನಾವನ್ನು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಈಗ ಪ್ರೆಸ್ ಮಾಡಿದ ಮೇಲೆ ಕೈಯಲ್ಲಿ ಒಂದು ಮುಷ್ಟಿಯಲ್ಲಿ 20 gram ಆಗುವಷ್ಟು ಅಂದ್ರೆ ನಮ್ಮ ಸಾಧಾರಣವಾಗಿ ಒಂದು ಮುಷ್ಟಿಯಲ್ಲಿ 20 gram ಬರುತ್ತೆ. ಅಂದ್ರೆ ಗಂಡಸರಿದ್ರೆ ಸ್ವಲ್ಪ ಜಾಸ್ತಿ ಬರ್ತದೆ, ಕೈ ಸ್ವಲ್ಪ ದೊಡ್ಡದಾದ್ರಿಂದ. ಅದ್ರೊಂದು ಅಂದಾಜಿಗೆ ಒಂದು 20 gram ಸ್ಪಾನ್ ಅನ್ನು ತೆಗೆದು ಈ ಭತ್ತದ ಬೈಹುಲ್ಲಿನ ಸೈಡಿಗೆ ಹರಡ್ಬೇಕು. ಅಂದ್ರೆ ನಮ್ಗೆ ಹೊರಗಡೆ ಕಾಣ್ಬೇಕು ಅದು. ಮೇಲೆ ನಾವು ಪುನಃ ಭತ್ತದ ಬೈಲು ಹಾಕುವಾಗ ಇದು ನಮ್ಗೆ ಕಾಣ್ಬೇಕು, ಇಲ್ಲಿ ಇದೆ ನಾವು ಹಾಕಿದ್ದೇವೆ ಅಂತ. ಹೀಗೆ ಲೇಯರ್ ಮಾಡ್ತಾ ಹೋಗ್ಬೇಕು, 1 layer 2 layer ಪ್ರತಿ ಲೇಯರ್ಗೂ 20 gram ಹಾಕ್ತಾ ಹೋಗ್ಬೇಕು. 12x18 ನಾವು ಪಿಪಿ ಕವರ್ ಅನ್ನು ತಗೊಂಡ್ರೆ ಇದರಲ್ಲಿ ನಮ್ಗೆ 5 layer ಆಗುತ್ತವೆ. 5 layer ಆಮೇಲೆ ಮೇಲ್ಗಡೆ ಸ್ವಲ್ಪ ಸ್ಪಾನ್ ಅನ್ನು ಹಾಕಿ ಇದ ಮೇಲ್ಗಡೆ ಅನ್ನು ಒಂದು ಟಾಯ್ನಿಂದ ಕಟ್ಟಬೇಕು. ಚೆನ್ನಾಗಿ ಕಟ್ಟಿದ್ಮೇಲೆ ಈ ನಮ್ಗೆ ನಾವು ಪ್ರಿಪೇರ್ ಮಾಡಿದ ಬ್ಯಾಗ್ ಏನಿದೆ ಒಂದು 2-2.5 kg ಅಷ್ಟು ಬರುತ್ತೆ. ಈಗ ಏನ್ ಮಾಡ್ಬೇಕು, ನಾವು ಇವತ್ತು ಮಾಡುದಾದ್ರೆ ಇವತ್ತಿಂದ ಒಂದು ಡೇಟ್ ಅನ್ನು ಬರೆದು ತಿಂಗಳನ್ನು ಬರೆದು ಆಮೇಲೆ ಈ ಪ್ಯಾಕೆಟ್ ಏನಿದೆ ಅದಕ್ಕೆ ಸಣ್ಣದಾದ ಸೂಜಿಯಿಂದ, ದೊಡ್ಡದು ಬೇಡ ಸಣ್ಣದು, ಯಾಕಂದ್ರೆ ದೊಡ್ಡದು ಮಾಡಿದ ಕೂಡಲೇ ಏನಾಗುತ್ತೆ ಈ ಹೊರಗಡೆಯಿಂದ ಚಿಕ್ಕ ಚಿಕ್ಕ ಕ್ರಿಮಿಗಳು ಏನಿದೆ ಫ್ಲೈಸ್ ಏನಿದೆ ಅದು ಅದರ ಒಳಗಡೆ ಹೋಗಿ ಕೂತ್ಕೊಳ್ತವೆ, ಅಲ್ಲಿ ಮೊಟ್ಟೆ ಇಡುವ ಅದೆಲ್ಲ ಇದು ಇರುತ್ತೆ. ಆದ್ರಿಂದ ನಾವು ಈ ಬಟ್ಟೆ ಒಲಿಯುವ ಇದಿದೆ ಸೂಜಿ ಇದೆ ಆ ಸೂಜಿಯಿಂದ ಈ ಪ್ಯಾಕೆಟ್ಗೆ ಸುತ್ತಲೂ ಹೋಲ್ ಅನ್ನು ಮಾಡ್ತಾ ಹೋಗ್ಬೇಕು. ಯಾಕೆಂದ್ರೆ ಒಳಗಡೆ ಇದಕ್ಕೆ ಈ ಬೀಜಗಳು ಸ್ಪ್ರೆಡ್ ಆಗ್ಬೇಕಾದ್ರೆ ಇದಕ್ಕೆ ಗಾಳಿಯ ಅವಶ್ಯಕತೆ ಇದೆ. ಹಾಗೆ ತೂತು ಹಾಕಿದ ಬ್ಯಾಗ್ ಅನ್ನು ನಾವು ಕತ್ತಲೆಯ ಕೋಣೆಯಲ್ಲಿ 17-21 ದಿನಗಳವರೆಗೆ ಇದನ್ನು ಇಡಬೇಕು. ಈಗ ಈ ಕತ್ತಲೆಯ ಕೋಣೆಯಲ್ಲಿ ನಮಗೆ ಟೆಂಪರೇಚರ್ ಬಂದ್ಬಿಟ್ಟು ಉಷ್ಣಾಂಶ 25-27 ಇರುವಷ್ಟು ನೋಡ್ಬೇಕು. ಹಾಗೂ ಇದು ಹ್ಯುಮಿಡಿಟಿ ಅಂದ್ರೆ ಗಾಳಿಯಲ್ಲಿರುವ ತೇವಾಂಶ ಒಂದು 85% ಇರಲೇಬೇಕು. ಸಾಧಾರಣವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಈ ಟೈಮಿಂದ ಅಂದ್ರೆ ಚಳಿಗಾಲದಲ್ಲಿ ಇರುವುದಿಲ್ಲ, ಒಂದು January 15-20 ಮತ್ತೆ ಹ್ಯುಮಿಡಿಟಿಯೇ ಜಾಸ್ತಿ ಇರೋದು, ಇದು ತೇವಾಂಶ ಜಾಸ್ತಿ ಇರ್ತದೆ, ಉಷ್ಣಾಂಶ ತುಂಬಾ ಜಾಸ್ತಿ ಇರ್ತದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದು ರೂಮ್ ಟೆಂಪರೇಚರ್ ಬಂದ್ಬಿಟ್ಟು ರೂಮ್ ಅಲ್ಲಿ ಸಾಧಾರಣವಾಗಿ ಮನೆಯ ರೂಮ್ ಗಳಲ್ಲೆಲ್ಲ 25-26 ಇರ್ತವೆ. ಹೀಗೆ 21 ದಿನ ಈ ಡಾರ್ಕ್ ರೂಮ್ ಏನ್ ಹೇಳ್ತಾರೆ ಕತ್ತಲೆಯ ಕೊಠಡಿ ಅದರಲ್ಲಿ ಇಟ್ಟರೆ ಈ ಫಂಗಸ್ ತುಂಬಾ ವೇಗವಾಗಿ ಬೆಳೀತದೆ. ಕತ್ತಲೆಯಲ್ಲಿ ತುಂಬಾ ವೇಗವಾಗಿ ಬೆಳೆದು ನಾವು ಈ ಪ್ಯಾಕೆಟ್ ಏನಿದೆ ಅದು ಎಲ್ಲ ಬಿಳಿ ಆಕಾರದಲ್ಲಿ ಆಗ್ತದೆ. ಈಗ ಇದನ್ನು ನಾವು ಒಂದು ಫ್ರೂಟಿಂಗ್ ಚೇಂಬರ್ ಅಂತ ಹೇಳ್ತೇವೆ. ಹೊರಗಡೆ ಇಲ್ಲಿ ಗಾಳಿ ಆಡಬೇಕು, ಸೂರ್ಯನ ಬೆಳಕು ಬೇಕು, ಆಗ ಟೆಂಪರೇಚರ್ ಬಂದ್ಬಿಟ್ಟು ಉಷ್ಣಾಂಶ ಬಂದ್ಬಿಟ್ಟು 26-28 ಇರಬೇಕು, ತೇವಾಂಶ ಬಂದ್ಬಿಟ್ಟು 90% ಇರಬೇಕು. ಈ ಉಷ್ಣಾಂಶ ಮತ್ತೆ ತೇವಾಂಶ ಹೇಗೆ ನಾವು ಕಾಪಾಡುವುದು ಅಂತ ಕೆಲವರಿಗೆ ಒಂದು ಡೌಟ್ ಇರ್ತದೆ, ಅದು ಮೈನ್. ಈ ನಮ್ಗೆ ನಾವು ಯಾವ ರೂಮ್ ಅಲ್ಲಿ ಇಡ್ತೇವೆ ಈ ಒಂದು ಬ್ಯಾಗ್ ಅಲ್ಲಿ ಎಲ್ಲ ಇಡ್ಲಿಕ್ಕೆ ಕಷ್ಟ, ಆದ್ರೆ ನಾವು ಒಂದು ಸಣ್ಣ ಒಂದು ಪ್ರಮಾಣದ ಸ್ಟಾರ್ಟ್ ಮಾಡುವುದಾದ್ರೆ ಒಂದು ರೂಮ್ ಅಲ್ಲಿ ಒಂದು 200 bags ಇಡಬಹುದು. 100 square feet ಒಂದು ರೂಮ್ ಅಲ್ಲಿ 100 ಬ್ಯಾಗ್ಸ್ ಅನ್ನು ನಾವು ನೇತಾಡಿಸಬಹುದು. ಈಗ ಈ 100 ಬ್ಯಾಗ್ ಅನ್ನು ನೇತಾಡಿಸುವ ರೂಮ್ ಅಲ್ಲಿ ಒಂದು ಕಮ್ಮಿ ಅಂದ್ರೆ 2 ಕಿಟಕಿಗಳು ಇರಬೇಕು, 2 ಕಿಟಕಿಗಳು ಮತ್ತೆ ಒಂದು ಫ್ಯಾನ್ ಇದ್ರೆ, ಫ್ಯಾನ್ ಅಂದ್ರೆ ಎಕ್ಸಾಸ್ಟ್ ಫ್ಯಾನ್ ಇದ್ರೆ ಒಳ್ಳೇದು. ಯಾಕಂದ್ರೆ ಒಳಗಡೆ ನಮಗೆ ಏನು ಬಿಸಿ ಗಾಳಿ ಆಗುತ್ತೆ, ಅದನ್ನು ಹೊರಗಾಕುವಾಗ ಈ ಕಿಟಕಿಯಿಂದ ಗಾಳಿ ಒಳಗೆ ಬರ್ತದೆ. ಒಳಗೆ ಬರುವಾಗ ಆ ರೂಮ್ ಸ್ವಲ್ಪ ತಣ್ಣಗಾಗ್ತದೆ. ಇಲ್ಲ ಇದ್ರೆ ನಾವು ಹಗ್ಗದ್ದು ಗೋಣಿ ಚೀಲಗಳು ಇದೆ ಅಲ್ವಾ, ಅದು ಈ ರೂಮಿನ ಎಲ್ಲಾ ಭಾಗದಲ್ಲಿ ನೇತಾಡಿಸಿಕೊಂಡು ಜೋತು ಬೀಳುವಾಗೆ ಮಾಡಿ ಆ ಗೋಣಿ ಚೀಲಗಳನ್ನು ನಾವು ನೀರಿಂದ ಒದ್ದೆ ಮಾಡಿದರೆ ಆಟೋಮ್ಯಾಟಿಕ್ ಆಗಿ ಟೆಂಪರೇಚರ್ ಕಮ್ಮಿ ಆಗುತ್ತದೆ, ತೇವಾಂಶ ಏನಿದೆ ಹ್ಯುಮಿಡಿಟಿ ಅದು ಜಾಸ್ತಿ ಆಗ್ತದೆ. ನಾವು ಇದಕ್ಕೆ ಮೇಯ್ನ್ ಆಗಿ ಕೊಡೋದಂದರೆ ನಮಗೆ ಈಗ ಅಣಬೆಗೆ ಏನು ಬೇಕು ಅದನ್ನು ನಾವು ತಿಳಿದುಕೊಳ್ಬೇಕು. ಈಗ ನಾವು ಸಪೋಸ್ ನಮಗೆ ಒಳ್ಳೆಯ ಆಹಾರ ಕೊಟ್ಟರೆ ಮಾತ್ರ ನಾವು ದಷ್ಟಪುಷ್ಟವಾಗಿ ಬೆಳೀಲಿಕ್ಕೆ ಸಾಧ್ಯ. ಆದ್ದರಿಂದ ಅಣಬೆಗೆ ನಮಗೆ ಏನು ಬೇಕು ಅಂತ ನಾವು ಫಸ್ಟ್ಗೆ ತಿಳಿದುಕೊಳ್ಬೇಕು. ಇದಕ್ಕೆ ಬೇಕಾಗಿರೋದು ಉಷ್ಣಾಂಶ, ತೇವಾಂಶ, ಮತ್ತು ನಾವು ಏನು ಪ್ಯಾಕೆಟ್ ಮಾಡುವಾಗ ಆ ಬೈಹುಲ್ಲಿದೆ ಏನಿದೆ ಅದರಲ್ಲಿ ಇರಿಸುವ ನೀರು, ಅದು ನಮಗೆ ತುಂಬ ಮುಖ್ಯವಾಗಿ ಮುಖ್ಯ ಪಾತ್ರ ವಹಿಸ್ತದೆ. ಯಾಕಂದರೆ ಈ ಚಿಪ್ಪು ಅಣಬೆ ಆಯಿಸ್ಟರ್ ಮಶ್ರೂಮ್ ಏನಿದೆ ಅದಕ್ಕೆ ನಾವು ಈ ಸಬ್ಸ್ಟ್ರಾಕ್ಟ್ ಏನಿದೆ, ನಾವು ಬೈಹುಲ್ಲೇನಿದೆ ಅದನ್ನು ಮುಷ್ಟಿಯಲ್ಲಿ ಇಟ್ಟು ಹೀಗೆ ಅದುಮುವಾಗ ನಮ್ಮ ಬೆರಳಡೆಯಿಂದ ನೀರು ಹೋಗಬಾರ್ದು ಹೊರಗಡೆ, ಅಷ್ಟು ಪಸೆ ಇರಬೇಕು. ಅದಕ್ಕೆ ಜಾಸ್ತಿ ಒಣಗ್ಲೂಬಾರ್ದು, ಜಾಸ್ತಿ ಡ್ರೈ ಕೂಡ ಆಗಬಾರ್ದು, ಸ್ವಲ್ಪ ಪಸೆ ಪಸೆ ಇರುವಷ್ಟು ನಾವು ಅಂದರೆ ಇದು ನಮಗೆ ಒಂದೇ ಸಲಕ್ಕೆ ಬರುವಂಥದ್ದಲ್ಲ. ನೀವು ಬೈ ಪ್ರಾಕ್ಟೀಸ್ ಆಗಿ ನೀವು ಒಂದು 10-15 ಸಲ ನೀವು ಮಾಡುವಾಗ ನಾವು ಕಲಿತು ಕಲಿತೇ ಇದರಿಂದ ಮೇಲೆ ಹೋಗಬೇಕೇ ವಿನ ಇದು ಒಂದೇ ಸರ್ತಿ ಬರುವಂಥದ್ದಲ್ಲ. ನಮಗೆ ಪ್ರಾಕ್ಟೀಸಿಗೆ ಕೆಲವೊಂದ್ಸರ್ತಿ ಟ್ರಯಲ್ ಆ್ಯಂಡ್ ಎರರ್ ಸಿಸ್ಟಮಲ್ಲಿ ಹೋಗ್ತದೆ ಇದು. ಅಂದರೆ ಒಂದು 3-4-5 ತಿಂಗಳವರೆಗೆ ನಾವು ನಿಮಗೆ ಒಂದು ಕಲೀಲಿಕ್ಕೆ ಆಗುತ್ತದೆ. ಆದ್ದರಿಂದ ಸಹಜವಾಗಿ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಮನೆಯಲ್ಲಿ ಬೆಳೆಸೋದಾದರೆ 1-2 ಪ್ಯಾಕೆಟ್ ಮಾಡಬಹುದು, ಆ ಥರದಲ್ಲಿ ನೀವು ಮಾಡಿ ನೋಡಬಹುದು. ಇಲ್ಲದಿದ್ದರೆ ನಾವು ನಿಮಗೆ ಕೆಲವರು ಆಸಕ್ತರು ತುಂಬ ಜನ ಇದ್ದಾರೆ, ಮನೆಯಲ್ಲಿ ಬೈಹುಲ್ಲು ಇರುವುದಿಲ್ಲ, ಕಟ್ ಮಾಡುವ ಒಂದು ವಿಧಾನಗಳು ಇದು ಸಲಕರಣೆಗಳು ಅವರ ಹತ್ರ ಇರುವುದಿಲ್ಲ, ಅಂಥವರಿಗೆ ನಾವು 1-2 ಪ್ಯಾಕೆಟ್ಗಳನ್ನು ಬೇಕಾದರೂ ಕೊಡಬಹುದು. ಆವಾಗ ಏನಾಗುತ್ತೆ, ಅವರಿಗೆ ನೋಡಲಿಕ್ಕೆ ಸುಲಭ ಆಗ್ತದೆ, ಇದು ಹೇಗೆ ಬೆಳೆಯುತ್ತದೆ, ಇದರ ಒಂದು ಬೆಳವಣಿಗೆ ಹೇಗೆ ಇರುತ್ತದೆ ಇದನ್ನು ನೋಡಿಕೊಂಡು 2-3 ಸರ್ತಿ ಅವರು ಇದನ್ನು ನೋಡೋದ್ರಿಂದ ಅವರಿಗೆ ಒಂದು ಬೆಳೆಯುವ ಒಂದು ಉತ್ಸಾಹ ಬರ್ತದೆ. ಹಾಗೂ ಈ ಅಣಬೆ ಅವರಿಗೆ ತಿನ್ನಲಿಕ್ಕೆ ಕೂಡ ಸಿಗ್ತದಲ್ವಾ, ಈ ತಿನ್ನಲಿಕ್ಕೆ ಸಿಗುವಾಗ ಅವರಿಗೆ ಇದರಲ್ಲಿ ಸಹಜವಾಗಿ ಒಂದು ಇಂಟ್ರೆಸ್ಟ್ ಬರ್ತದೆ. ಅದು ನನ್ನದೊಂದು ಅನಿಸಿಕೆ. ಈಗ ಸರ್, ಅಣಬೆ ಬೇಸಾಯ ವರ್ಷ ಪೂರ್ತಿ ನಮಗೆ ಈ ಬೇಸಾಯವನ್ನು ಮಾಡಬಹುದು ಸರ್, ಅದಕ್ಕೆ ಬೇಕಾದಂತ ವಾತಾವರಣ ಇರ್ತದೆ ಸರ್? ಹೌದು, ಈಗ ಸಾಧಾರಣವಾಗಿ ನಾ ಒಳ್ಳೆ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ. ಯಾಕೆಂದ್ರೆ ಒಂದು ಜನ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡುವಾಗ ವರ್ಷದಲ್ಲಿ 3 ಮಾಡಿ ಆಮೇಲೆ ಇಲ್ಲದೆ ಹೋದ್ರೆ ಕಷ್ಟ. ಈ ಒಂದು ಬೇಸಾಯ ಕ್ರಮ ಏನಿದೆ ಇದು ವರ್ಷ ಪೂರ್ತಿ ಮಾಡಬಹುದು. ಆದ್ರೆ ವಿಷಯ ಏನಂದ್ರೆ ನಮ್ಗೆ ಈ ಟೆಂಪರೇಚರ್ ಮೇಂಟೈನ್ ಮಾಡುದು. ಈಗ ಟೆಂಪರೇಚರ್ ಮತ್ತೆ ಉಷ್ಣಾಂಶ ಮತ್ತೆ ತೇವಾಂಶ ಇದನ್ನು ಹೇಗೆ ನಾವು ಒಂದು ಮೇಂಟೈನ್ ಮಾಡಬಹುದು, ಅದರ ಒಂದು ಅದೇ ಒಂದು ಪ್ರಶ್ನೆ ಇಲ್ಲಿ ಇರುದು. ಈಗ ನಾನು ಹೇಳಿದೆ, ಒಂದು ರೂಮ್ ಅಲ್ಲಿ ಸಹಜವಾಗಿ ಗೋಣಿ ಚೀಲಗಳನ್ನು ಜೋತು ಹಾಕಿ ನಮ್ಗೆ ಅದರ ಮೇಲೆ ನಮ್ಗೆ ಈ ಅಲ್ಯೂಮಿನಿಯಂ ಬಬಲ್ ಫಾಯಿಲ್ ಅದೆಲ್ಲ ಸಿಗುತ್ತವೆ. ಈಗ ಅದೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ತುಂಬಾ ಸುಲಭ, ಮುಂಚೆ ಹಾಗೆ ಏನಿಲ್ಲ. ಈಗ ರೂಮ್ ಫುಲ್ ಬಬಲ್ ಫಾಯಿಲ್ ಅನ್ನು ಹಾಕಿ ಸ್ಟಿಕ್ ಮಾಡಿ ಅದಕ್ಕೆ ಈ ಹ್ಯುಮಿಡಿಫೈಯರ್ಸ್ ಇರ್ತವೆ, ಅದನ್ನು ಆನ್ ಮಾಡೋದ್ರಿಂದ ನಮ್ಗೆ ಸಹಜವಾಗಿ ವರ್ಷ ಪೂರ್ತಿ ಈ ಬೆಳೆಯನ್ನು ಬೆಳೆಯಬಹುದು. ಅಂದ್ರೆ ಒಬ್ರು ಈ ವ್ಯವಹಾರವನ್ನು ಆರಂಭ ಮಾಡಬಹುದು ಅಂತ ಆದ್ರೆ ಆರಂಭ ಮಾಡಿ ಅವರಿಗೆ ವರ್ಷ ಪೂರ್ತಿ ಸಹ ಈ ವ್ಯವಹಾರವನ್ನು ಮುಂದುವರಿಸಬಹುದು, ಅವರ ಒಂದು ಉದ್ಯೋಗವಾಗಿ ಜೀವನದಲ್ಲಿ ತಗೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ? ಖಂಡಿತವಾಗಿ. ಈಗ ಸಾಧಾರಣವಾಗಿ ನಾವು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದರೆ, ಮುಂಚೆ ನಾನು ಸ್ಟಾರ್ಟ್ ಮಾಡಿ 2018 ಸ್ಟಾರ್ಟ್ ಮಾಡಿದೆ. ನಾನು 0.5 ಕಿಲೋ ಬೆಳೆದದ್ದುಂಟು ಸ್ಟಾರ್ಟಿಂಗ್ ಅಲ್ಲಿ. ನಮ್ಮ ಬಚ್ಪೆಯಿಂದ ಮಂಗಳೂರಿಗೆ ಬರುವಾಗ ನಮಗೆ ಸಾಧಾರಣವಾಗಿ ಬಂದು ಹೋಗ್ಲಿಕ್ಕೆ ಒಂದು 30-32 ಕಿಲೋಮೀಟರ್ ಆಗ್ತದೆ. ಅಂದ್ರೆ ನಮ್ಮದೊಂದು ಉತ್ಸಾಹ, ನಮಗೆ ಇದೊಂದು ಬೇಕು, ನಮ್ಮದೊಂದು ಗುರಿ. ಈಗ ಅದು ಒಂದು ಇದ್ರೆ ನಮಗೆ ರೀಚ್ ಆಗ್ಲಿಕ್ಕೆ ಕಷ್ಟವಾದ್ರೂ ಕೂಡ ಈ ರೀಚ್ ಆಗೋದಿಲ್ಲ ಅಂತ ಇಲ್ಲ. ನಮಗೆ ಗುರಿ ಮೇನ್, ಗುರಿಯೇ ಇಲ್ಲದಿದ್ರೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲಿ ಅಂತ ಹೋಗುದು. ಅದರಿಂದ ನಾನು ಸ್ಟಾರ್ಟ್ ಮಾಡುವಾಗ 0.5 ಕೆಜಿ ಆಗ್ತಾ ಇತ್ತು. ಅಂದ್ರೆ ಒಂದು 2-3 ಬಾಕ್ಸ್, 200 ಗ್ರಾಮ್ಸ್ ಇದ್ದು 2 ಬಾಕ್ಸ್ 3 ಬಾಕ್ಸ್ ಆಗ್ತಾ ಇತ್ತು. ಇದನ್ನು ನಾನು ಹಾಗೆ ಒಂದು ಮಾಡಿ ಮಾಡಿ ಈ ಛಲವನ್ನು ಬಿಡಲಿಲ್ಲ. ಅಂದ್ರೆ ಸ್ಟಾರ್ಟಿಂಗಿಗೆ ನನಗೆ ತುಂಬ ಕಷ್ಟ ಆಗಿತ್ತು. ಒಂದು ಇದನ್ನು ಬಲ್ಲವರು ಅರಿತವರು ಯಾರೂ ಇರಲಿಲ್ಲ. ಈಗ ನಮ್ಗೆ ಏನಾದರೂ ಕೇಡಾಯಿತು, ಕೆಟ್ಟದಾಯ್ತು ಅಂತ ಹೇಳುವಾಗ ನಾವು ಯಾರ ಹತ್ರ ಆದರೂ ಕೇಳುವಂಥ ಪರಿಸ್ಥಿತಿ ಇರಲಿಲ್ಲ, ಯಾರಿಗೆ ಸಹ ಗೊತ್ತಿರಲಿಲ್ಲ. ಆದ್ದರಿಂದ ಈ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಮಾಡಿ ಮಾಡಿ ಇವಾಗ ನಾವು 10-15 ಕೆಜಿವರೆಗೆ ಈ ಅಣಬೆಯನ್ನು ಬೆಳೀತೇವೆ. ಯಾವುದು ಚಿಪ್ಪಣಬೆಯನ್ನು, ಹಾಗೂ ನಾನು ಹಾಲಣಬೆಯನ್ನು ಕೂಡ ಬೆಳೀತೇನೆ, ಮಿಲ್ಕಿ ಮಶ್ರೂಮ್ ಅಂತ. ಇದು ಸಹ 5 ಈ ಚಳಿಗಾಲದಲ್ಲಿ ಸ್ವಲ್ಪ ಕಮ್ಮಿ, ಇಲ್ಲದಿದ್ದರೆ 10 ಕೆಜಿವರೆಗೆ ಅದನ್ನು ನಾನು ಬೆಳೀತೇನೆ ಎರಡನ್ನು ಕೂಡ. ಹಾಲಣಬೆಯನ್ನು ಸ್ಟಾರ್ಟ್ ಮಾಡಿದೆ, ಕ್ರಮೇಣ ನಾನು ಚಿಪ್ಪಣಬೆಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ಬರುವ ವರ್ಷದಲ್ಲಿ ಈ ಭತ್ತದ ಬೈಹುಲ್ಲಲ್ಲಿ ಒಂದು ಅಣಬೆ ಬರ್ತದೆ, ಇದನ್ನು ಸ್ಟಾರ್ಟ್ ಮಾಡಬೇಕಂತ ಇದ್ದೇನೆ. ಅದರದ್ದು ಶೆಲ್ಫ್ ಲೈಫ್ ಬಂದುಬಿಟ್ಟು ತುಂಬ ಕಮ್ಮಿ, 6-8 ಗಂಟೆವರೆಗೆ ಮಾತ್ರ. ಆದರೆ ಅದು ಒಂದು ನ್ಯಾಚುರಲ್ ಆಗಿ ಇರ್ತದೆ ಅಂತ ಒಂದು ಬಲ್ಲವರು ಹೇಳ್ತಾರೆ, ಅಂದರೆ ಬೆಳೆಯುವವರು ಹೇಳ್ತಾ ಇದ್ದಾರೆ. ಅದನ್ನೊಂದು ಮಾಡಬೇಕಂತ ನಾನು ಇದ್ದೇನೆ. ಈಗ ಸರ್, ಈ ಅಣಬೆಯನ್ನು ನೀವು ಪೇಟೆಗೆ ಹೇಗೆ ಸೇಲ್ ಮಾಡ್ತೀರಾ? ಮುಖ್ಯವಾಗಿ ನಾವು ಇದನ್ನು ಬೆಳೆದು ಆದ ಮೇಲೆ ನಮಗೆ ಕಾಡುವ ಪ್ರಮುಖ ಪ್ರಶ್ನೆ ಅಂತ ಹೇಳಿದರೆ ಇದನ್ನು ಸೇಲ್ ಮಾಡೋದು ಹೇಗೆ? ಈಗ ಎಲ್ಲರೂ ನಮಗೆ ತುಂಬ ಜನ ಕಾಲ್ ಮಾಡ್ತಾರೆ, ಅಂದರೆ ದಿನಕ್ಕೆ ಒಂದು 10-12 ಕಾಲ್ಗಳು ಬರ್ತವೆ. ಎಲ್ಲರಿಗೆ ಒಂದು ಉತ್ಸಾಹ ಅಂದರೆ ಇದನ್ನು ಸೇಲ್ ಮಾಡೋದು ಹೇಗೆ? ನಾನು ಹೇಳೋದು ಸೇಲ್ ಮಾಡುವ ದೊಡ್ಡ ವಿಚಾರವೇ ಅಲ್ಲ, ಇಲ್ಲಿ ನಮಗೆ ಬೆಳೆಯುವುದು ದೊಡ್ಡ ವಿಚಾರ. ನೀವು ಬೆಳೆದಾದ ಮೇಲೆ ಅದನ್ನು ಹೇಗಾದರೂ ಕೊಡಬೇಕಂತ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರ್ತವೆ. ಏನಾದರೂ ನೀವು ಇವತ್ತು ಒಂದು ದಿನ ನಿಮಗೆ ಇಡಬಹುದು, ನಾಳೆ ಇಡ್ಲಿಕ್ಕೆ ಆಗುದಿಲ್ಲ. ನಾಳೆ ಇದನ್ನು ನಿಮಗೆ ಎಲ್ಲಾದರೂ ಕೊಡಲೇಬೇಕು. ಈಗ ಬೆಳೆ ಹೇಗೆ ಕೊಡೋದು? ಸಪೋಸ್ ಈಗ ನಾನು ಬೆಳೆದೆ, ಫಸ್ಟಿಗೆ ನಮ್ಮ ಇವರು ಯಾರು ಮಾರ್ಕೆಟಿಂಗ್ ಹೇಗೆ ಮಾಡುದು? ಫಸ್ಟಿಗೆ ನೆರೆಯವರಿಗೆ ಕೊಡಬೇಕು. ನೀವು ಸ್ವಲ್ಪ ಹಣ ಆದ್ರೂ ನೀವು ಹಣಕ್ಕೇನೆ ಕೊಡಬೇಕು. ಫ್ರೀಯಾಗಿ ಕೊಟ್ಟ ಯಾವ ವಸ್ತುವಿಗೆ ಇಲ್ಲಿ ಬೆಲೆ ಇರೋದಿಲ್ಲ. ಆದ್ರಿಂದ ಫಸ್ಟಿಗೆ ಒಂದು ನೇಬರ್ಸ್ಗೆ ಕೊಟ್ಟು ನೋಡಿ, ಫಸ್ಟಿಗೆ ಇಲ್ಲ ರಿಲೇಟಿವ್ಸ್ಗೆ ಕೊಡಿ. ಹೀಗೆ ಈ ಒಂದು ಸರ್ಕಲ್ ಏನಿದೆ ಅದನ್ನು ದೊಡ್ಡದು ಮಾಡ್ತಾ ಹೋಗಿ ಅಂಗಡಿಗಳಿಗೆ ಒಂದೊಂದು, ಒಂದೇ ಅಂಗಡಿಗೆ ಕೊಡುವುದಲ್ಲ, ಒಂದು 10-6 ಅಂಗಡಿಗಳಿಗೆ 2-2 ಪ್ಯಾಕೆಟ್ ಹಾಗೆ ಕೊಡಿ. ಈಗ ನೀವು ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ನೀವು 10 ಕೆಜಿ ಬೆಳೆಯಲಿಕ್ಕೆ ಹೋಗಬೇಡಿ. ಫಸ್ಟ್ ಸ್ಟಾರ್ಟ್ ಮಾಡುವಾಗ 1 ಕೆಜಿ ಬೆಳೆಯಿರಿ. 1 ಕೆಜಿಯಲ್ಲಿ ನಿಮಗೆ 5 ಪ್ಯಾಕೆಟ್ ಆಗುದು. 5 ಪ್ಯಾಕೆಟ್ 5 ಅಂಗಡಿಗಳಿಗೆ ಕೊಡಿ. ಮರು ದಿವಸ ಒಂದು ವಾರ 2 ವಾರ ಆದ್ಮೇಲೆ ನೀವು ಆ ಬೆಳೆಯನ್ನೇ ನಿಮಗೆ 2 ಕೆಜಿ 3 ಕೆಜಿ ಆಗುವಾಗ ಅಷ್ಟೇ ನೀವು ವಿಸ್ತರಣೆ ಮಾಡ್ತಾ ಹೋಗಿ. ನಿಮ್ಮ ಮನಸ್ಸಲ್ಲಿ ಏನಿರಬೇಕಂದ್ರೆ, ನಾನು 1 ತಿಂಗಳಿಗೆ 2 ಅಂಗಡಿಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕು ಅಂತ ಇರಬೇಕು. ನಾನು ಜಾಸ್ತಿ ಹೇಳೋದಿಲ್ಲ, 10 ಅಂಗಡಿ ಮಾಡಿ ಅಂತ ಹೇಳೋದಿಲ್ಲ. ಸಪೋಸ್ ನೋಡಿ, ಇವಾಗ ನನ್ನ ಹತ್ರ 10 ಅಂಗಡಿಗಳಿವೆ. ಫೆಬ್ರವರಿಗೆ ನಾನು 12 ಮಾಡಬೇಕಂತ ಇರಬೇಕು ನನಗೆ. ಆವಾಗ ನಿಮಗೆ ವರ್ಷ ಪೂರ್ತಿ ಆಗುವಾಗ 12 ತಿಂಗಳಿಗೆ 24 ಅಂಗಡಿಗಳು ಆಗುವಾಗ 1 ಅಂಗಡಿಗೆ 1 ಕೆಜಿ ಕೊಟ್ಟರು, 5 ಪ್ಯಾಕೆಟ್ ಕೊಟ್ಟರು, ನಿಮ್ಗೆ ಅಲ್ಲಿ 24 ಕೆಜಿಗಳು ಹೋಗುವಷ್ಟು ಸಾಮರ್ಥ್ಯ ಬಂದ್ಬಿಡುತ್ತೆ. ನಿಮ್ಗೆ 25 ಕೆಜಿ ನೀವು ಅಣಬೆ ಬೇಸಾಯ ಅಂತ ಹೇಳಿದ್ರೆ ಅದು ದೊಡ್ಡದೆ. ಯಾಕಂದ್ರೆ 1 ಕೆಜಿ ಮಶ್ರೂಮಿಗೆ 250 ರೂಪಾಯಿಗಳಿವೆ. ಹಾಗಾದ್ರೆ ನೀವು 25 ಕೆಜಿಯನ್ನು ಬೆಳೆಯುವಾಗ ಸಾಧಾರಣವಾಗಿ ನಿಮ್ಗೆ 7-7.5 ಹಾಗೆಲ್ಲ ಬರ್ತದೆ. 6,500 ಹಾಗೆ ಬರ್ತದೆ. ಒಂದು ದಿನಕ್ಕೆ ನೀವು 6,500 ದುಡಿಯುವವರಾದ್ರೆ ನೀವು ಲೆಕ್ಕ ಹಾಕ್ಬಹುದು ಎಷ್ಟು ಆಗ್ತದೆ ಅಂತ. ಅಂದ್ರೆ ಒಂದು, ನಾನು ಇದನ್ನು ಬೆಳೆದ್ರಿಂದ ಈ ಹಣ ಮತ್ತು ಇದಕ್ಕಿಂತ ಜಾಸ್ತಿ ಮನುಷ್ಯನಿಗೆ ಒಂದು ನೆಮ್ಮದಿ ಇರ್ತದೆ. ನಾವು ಪ್ರಕೃತಿಯ ಒಟ್ಟಿಗೆ, ಪ್ರಕೃತಿ ಸಹಜವಾಗಿ ನಮ್ಮ ಜೀವನ ಕೂಡ ಹಾಗೆಯೇ ಹೋಗ್ತದೆ. ಈಗ ನೀವು ಹೇಳಬಹುದು, ನಮಗೆ ಅಣಬೆ ಬಿಟ್ಟು ದನಗಳಿವೆ. ನಾವು ಮಲೆನಾಡು ಗಿಡ್ಡ, ಚಿಕ್ಕದಾದ ತಳಿ, ನಿಮಗೆ ಪ್ಯೂರ್ ಮಲೆನಾಡು ಗಿಡ್ಡ. ಈಗ ಇದರ ಸಗಣಿ ಇದೆ, ಒಳ್ಳೆ ತುಂಬ ಶ್ರೇಷ್ಠವಾದ ಇದರೊಂದು ಸಗಣಿ ಏನಿದೆ, ತುಂಬ ಒಳ್ಳೆ ಸಗಣಿ. ಈಗ ನಮಗೆ ಉಳಿದ ಏನು ಮಶ್ರೂಮಿನ್ ಇದು ಅಣಬೆಯನ್ನು ಬೆಳೆದು ಉಳಿದ ಅದು ಬೈಹುಲ್ಲೇನಿದೆ ಅದು ಲಾಸ್ಟ್ ಆಗುವಾಗ ತುಂಬ ಸಾಫ್ಟಾಗಿ ಪಾಯಸದಾಗೆ ಆಗುತ್ತೆ, ಅಷ್ಟು ಇದಾಗೆ. ಇದಕ್ಕೆ ನಾವು ಏನು ಮಾಡ್ತೇವೆ, ಈ ಸಗಣಿಯನ್ನು ತುಂಬ ತೆಳುವಾಗಿ ಕಲಡಿಸಿ ಇದರ ಒಟ್ಟಿ ಮಿಕ್ಸ್ ಮಾಡಿ, ಇದನ್ನು ಟ್ಯಾಂಕ್ ಇದೆ, ತುಂಬ ಟ್ಯಾಂಕ್ ಇದೆ, ಈ ಟ್ಯಾಂಕಲ್ಲಿ ಹಾಕಿಬಿಟ್ಟು ಎರೆಹುಳನ್ನು ಬಿಡ್ತೇವೆ ಅದಕ್ಕೆ. ಇವಾಗ ಇದು ನಮಗೆ 45 ದಿನ ಇಲ್ಲದಿದ್ದರೆ 60 ದಿನಕ್ಕೆ ಈ ಎರೆಹುಳ ಗೊಬ್ಬರ ತಯಾರಾಗ್ತದೆ. ಈ ಎರೆಹುಳ ಗೊಬ್ಬರವನ್ನು ನಾವೇನು ಮಾಡ್ತೇವೆ, ಹೂವಿನ ಗಿಡಗಳಿವೆ, ಹಾಗೂ ಮಲ್ಲಿಗೆ ಗಿಡಗಳಿವೆ, ನಮಗೆ ಬಸಳೆ ಇದೆ, ಮತ್ತು ಸ್ವಲ್ಪ ತರಕಾರಿ, ಬೇರೆ ಬೇರೆ ತರಕಾರಿ ಎಲ್ಲ ಇದೆ, ಇದಕ್ಕೆ ನಾವು ಯೂಸ್ ಮಾಡ್ತೇವೆ. ಮತ್ತು ನಮಗೆ ಅಡಿಕೆ ತೋಟಕ್ಕೆಲ್ಲ ಇದನ್ನು ನಾವು ಹಾಕ್ತೇವೆ. ಆದ್ದರಿಂದ ಈ ಅಣಬೆ ಬೇಸಾಯದಲ್ಲಿ ನಾವು ಪಿಸಾಡುವಂಥದ್ದು ಏನೂ ಇರೋದಿಲ್ಲ. ಈಗ ನಾವು PP ಕವರ್ನು ಅಷ್ಟೇ 150 GSM ಅನ್ನು ಯೂಸ್ ಮಾಡಿದರೆ ಒಂದು ಕಡೆ ರಾಶಿ ಹಾಕಿದರೆ ಅದು ಒಂದು 4-5 ತಿಂಗಳಲ್ಲಿ ಅದು ಪೌಡರಾಗಿ ಹೋಗ್ತದೆ. ಆದರೆ ನಾವು ನೈಸರ್ಗಿಕವಾಗಿ ಕೂಡ ಯಾವುದಕ್ಕೆ ಕೂಡ ಹಾನಿ ಮಾಡುವಂಥ ಪ್ರಮೇಯ ಇದರಲ್ಲಿ ಇರೋದಿಲ್ಲ. ಮತ್ತು ಇದು ಒಂದು ನಮಗೆ ಇಡೀ ದಿನ ಮನೆಯಲ್ಲೇ ಇದ್ದುಬಿಟ್ಟು ಇದನ್ನು ನಮಗೆ ಇದರ ಟೆಂಪ್ರೇಚರ್ ಏನಿದೆ ಮತ್ತು ಹ್ಯುಮಿಡಿಟಿ ಏನಿದೆ ಇದು ಚೆಕ್ ಮಾಡೋದು, ಬೇರೆ ಎಲ್ಲ ಕೆಲಸಗಳನ್ನು ಮಾಡೋದು, ಅದನ್ನು ಮನೆಯಲ್ಲಿ ಇರುವವರಿಗೆ ಬೇರೆ ಬೇರೆ ನಿಮಗೆ ಅಂದರೆ ತರಕಾರಿ ಅಥವಾ ತೋಟ ಮಿಶ್ರ ಬೆಳೆ ಇರುವವರಿಗೆ ಇದೊಂದು ಸೂಕ್ತವಾದ ಒಂದು ಬಿಸ್ನೆಸ್ ಅಂತ ನಾನು ಹೇಳ್ಬೋದು. ಅದೇ ಸರ್, ನೀವು ಹೇಳಿದಾಗೆ ಒಂದು ಕಡೆ ಅಣಬೆ ನಮಗೆ ಉತ್ಪಾದನೆ ಆಗ್ತದೆ, ಇನ್ನೊಂದು ಕಡೆ ಅದರ ಏನು ಸಾಮಗ್ರಿಗಳು ಉಂಟು, ನಾವು ಅದನ್ನು ಏನು ಹಾಕಿ ಮಾಡಿದೆವೋ ಅದು ಸಹ ಒಂದು ಇನ್ನೊಂದು ಕಡೆ ಉಪಯೋಗ ಆಗ್ತದೆ. ನಮ್ಮದೇ ಆದ ಭೂಮಿಗೆ ಗಿಡಗಳಿಗೆ ಒಂದು ಗೊಬ್ಬರವಾಗಿ ಅದು ಉಪಯೋಗ ಆಗ್ತದೆ. ಅಂದ್ರೆ ಎರಡು ರೀತಿಯಲ್ಲಿ ಸಹ ನಮಗೆ ಅದು ಪ್ರಯೋಜನವನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಈಗ ಈ ಅಣಬೆ ನಾವು ಹೊರದೇಶಕ್ಕೆ ರಫ್ತು ಮಾಡುವಂತಹ ಸಂದರ್ಭಗಳು ಬಂದಿದೆ ಸರ್ ನಿಮಗೆ? ಒಂದು ಆ ಬಿಸ್ನೆಸ್ ವ್ಯವಹಾರವನ್ನು ಆರಂಭ ಮಾಡಿದ್ರೆ ಅಷ್ಟರ ಮಟ್ಟಿಗೆ ಬೆಳಿಬಹುದು ಸರ್ ನಾವು? ಅಂದ್ರೆ ಇದನ್ನು ನಾವು ಇಲ್ಲಿ ಬೆಳೆದ ಏನಿದು ಬೆಳೆ ಇದೆ ಇಲ್ಲಿ ಕೊಡ್ಲಿಕ್ಕೇನೆ ಸಾಕಾಗುದಿಲ್ಲ ಒಂದು. ಮತ್ತೊಂದೊಂದು ಅಂದ್ರೆ ನಾವು ಏನು ಉತ್ಪಾದಿಸುತ್ತೇವೆ ಇದನ್ನು ತಾಜಾವಾಗಿ ಫ್ರೆಶ್ ಆಗಿ ನಮ್ಮಲ್ಲಿ ಇಲ್ಲಿ ಕೊಡುವಷ್ಟರ ಮಟ್ಟಿಗೆ ನಾವು ಬೆಳೀತಾ ಇದ್ದೇವೆ, ಅದಕ್ಕೋಸ್ಕರ ಏನು ಸಾಕಾಗುದಿಲ್ಲ. ಹೊರ ದೇಶಗಳಿಗೆ ಅಂದರೆ ದೊಡ್ಡದಾದ ಪ್ರಾಜೆಕ್ಟ್ಸ್ ಬೇಕು, ದೊಡ್ಡದು ಇದು ಬೇಕು, ಅದೆಲ್ಲ ನಮಗೆ ಸ್ವಲ್ಪ ಕಷ್ಟ ಅಂತ ನನಗೆ ಅನಿಸಿದೆ. ಅಂದರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಏನಿಲ್ಲ, ಫಸ್ಟಾಗಿ ನಾವು ಇದರ ಬಗ್ಗೆ ತಿಳ್ಕೊಳ್ಳೋದು ಆ ಒಂದು ವಿಧಾನ ಏನಿದೆ ಇದು ಸ್ವಲ್ಪ ಕಷ್ಟ. ಈ ಮಶ್ರೂಮ್ ಹೇಗೆ ಆ್ಯಕ್ಟ್ ಮಾಡುತ್ತೆ, ಕೆಲವೊಂದ್ಸರ್ತಿ ಬರೋದಿಲ್ಲ ಯಾಕೆ ಬರೋದಿಲ್ಲ, ಕೆಲವೊಂದ್ಸರ್ತಿ ಹಾಳಾಗ್ತದೆ ಯಾಕೆ ಹಾಳಾಗ್ತದೆ, ಅಂದರೆ ಇದರ ಬಗ್ಗೆ ತಿಳಿಬೇಕಾದ್ರೆ ನಮಗೆ ಒಂದು 2-3 ವರ್ಷ ಖಂಡಿತ ಬೇಕು. ಸ್ಟಾರ್ಟಿಂಗಿಗೆ ಒಳ್ಳೆ ಬರುತ್ತವೆ, ಅಂದರೆ ಕಾಲಕ್ರಮೇಣವಾಗಿ ಇದರ ಏನು ಮನುಷ್ಯನಿಗೆ ಹೇಗೆ ರೋಗ ರುಜಿನಗಳು ಬರ್ತದೆ ಹಾಗೆ ಇದಕ್ಕೆ ಕೂಡ ಉಂಟು. ಮಾಡ್ಬೋದು, ನಾವು ನೀವು ಕೇಳಿದ ಒಳ್ಳೆ ಪ್ರಶ್ನೆ. ಯಾಕೆಂದರೆ ಮುಂದಿನ ಪೀಳಿಗೆಗೆ ಯಂಗ್ಸ್ಟರ್ಸ್ ಇಲ್ಲ, ಇದನ್ನು ಒಂದು ಯೋಚನೆ ಮಾಡಿ ದೊಡ್ಡದಾದ ಒಂದು ಮಾರುಕಟ್ಟೆಯನ್ನು ಸ್ಥಾಪಿಸಿ, ನಮಗೆ ವಿಮಾನ ನಿಲ್ದಾಣ ತುಂಬ ಹತ್ತಿರ ಇರೋದ್ರಿಂದ, ಇಲ್ಲಿಂದ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳೆಲ್ಲ ಇರೋದ್ರಿಂದ ಬೇಗ ಅವರಿಗೆ ರೀಚ್ ಆಗ್ತದೆ. ಯಾಕಂದ್ರೆ ನಾವು ಅನಿಸೋದು ಇಲ್ಲಿಂದ ಒಂದು 4-5 ಗಂಟೆ ಜರ್ನಿಯಲ್ಲಿ ನಾವು ಹೊರ ದೇಶದಲ್ಲಿ ರಫ್ತಾಗುವಂತ ಚಾನ್ಸ್ ತುಂಬಾ ಜಾಸ್ತಿ ಇದೆ. ಅಂದ್ರೆ ಸಾಕಷ್ಟು ಜನರು ಇಂದಿನ ಯುವಕರಿಗೆ ಮಾಡಬೇಕಂತ ಹಂಬಲ ಇದೆ. ಆದ್ರೆ ಇದನ್ನು ಹೇಗೆ ಮಾಡುದು ತಿಳ್ಕೊಳ್ಳು ಅಂದ್ರೆ ಎಲ್ಲರಿಗೂ ಅರ್ಜೆಂಟ್, ಎಲ್ಲದರಲ್ಲಿ ಜನರಿಗೆ ತುಂಬಾ ವೇಗ ಅವಸರ, ತಾಳ್ಮೆ ಎಂಬುದು ಎಲ್ಲ ಯಾವುದ್ರ ಸಹ ಇಲ್ಲ. ಅಂದರೆ ಇದರಲ್ಲಿ ತಾಳಿದವನು ಮಾತ್ರ ಬಾಳಿಯನು, ಇಲ್ಲದ್ರೆ ಅರ್ಜೆಂಟ್ ಮಾಡಿದರೆ ತುಂಬ ಜನರು ಮಾಡಿದರು ಹಾಗೇ ಮುಚ್ಚಿದ್ರು, ಎಷ್ಟು ಫಾಸ್ಟಾಗಿ ಮಾಡಿದ್ದಾರೆ ಅಷ್ಟೇ ಫಾಸ್ಟಾಗಿ ಮುಚ್ಚಿದ್ದಾರೆ. ಆದ್ದರಿಂದ ತಾಳ್ಮೆಯಿಂದ ಇದನ್ನು ತೆಗೆದುಕೊಂಡ್ರೆ, ಸಪೋಸ್ ನಾವು ಸ್ಟಾರ್ಟ್ ಮಾಡಿದರೆ ನಮ್ಮ ನೆಕ್ಸ್ಟ್ ಜನರೇಷನ್ ಆದ್ರೂ ಹೊರಗಡೆ ಕಳಿಸುವಂಥದ್ದು ಆಗಲಿ ಅಂತ ನನ್ನದೊಂದು ಕೂಡ ಆಶಯ. ಖಂಡಿತ ಸರ್, ಒಂದು ರೀತಿಯಲ್ಲಿ ನೋಡಿದರೆ ಇದೊಂದು ನಮ್ಮ ಉದ್ಯೋಗವನ್ನು ನಾವು ಅರಸುತ್ತಾ ಹೋಗುವಾಗ ಬೆಂಗಳೂರು ಆ ತರ ಪ್ರದೇಶಗಳಿಗೆ ಹೋಗ್ಬೇಕಾಗ್ತದೆ ಮನೆಯನ್ನು ಬಿಟ್ಟು. ಇದು ಸಹ ಒಂದು ಅಣಬೆಯ ಬೇಸಾಯದ ತರಬೇತಿಯನ್ನು ತಗೊಂಡ್ರೆ ಇದರಲ್ಲಿ ಸಹ ಒಂದು ಒಳ್ಳೆಯ ಜೀವನ ನಡೆಸಬಹುದು ಅಂತೇಳಿ ನೀವು ಹೇಳ್ತಾ ಇದ್ದೀರಾ. ಖಂಡಿತವಾಗಿಯೂ ಒಳ್ಳೆಯ ಜೀವನ ಅಲ್ಲ, ಒಂದು ನೆಮ್ಮದಿಯ ಜೀವನ. ಯಾಕಂದ್ರೆ ನಾವು ಬೇರೆ ಕೆಲಸ ನಾವು ತುಂಬಾ ಮನೆಯಲ್ಲೇ ಕುಳಿತುಕೊಂಡು ಕೆಲಸ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಅಂದ್ರೆ ಎಲ್ಲರಿಗೂ ಹೇಳ್ಬೋದು ನಾವು ಬಾಸ್ ನ ಕೆಳಗಡೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಬೇಡ ಅಂತ, ಹಾಗೆಲ್ಲ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಎಲ್ಲರಿಗೂ ಎಲ್ಲಾ ವಿಧಾನದಲ್ಲಿ ನಮ್ಗೆ ಒಂದು ಸ್ಕಿಲ್ಸ್ ಇರುವುದಿಲ್ಲ. ಸಪೋಸ್ ಇದು ನೋಡಿ, ಈ ಫ್ಯಾಕ್ಟ್ರಿ ಇಲ್ಲ ಸಣ್ಣದೊಂದು ಜಾಗ ಇರುವಷ್ಟರಿಗೆ ಸ್ಟಾರ್ಟ್ ಮಾಡಬಹುದು. ಸ್ವಲ್ಪ ದೊಡ್ಡದು ಮಾಡಬೇಕಾದ್ರೆ ನಾವು ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಹೊರಗಡೆ ಹೋಗ್ಲೇಬೇಕು. ಆದ್ರಿಂದ ನಾವೀಗ ಎಲೋಷಿಯಸ್ ಕಾಲೇಜ್ ಆಗಲಿ, ಸೈಂಟ್ ಆಗ್ನೆಸ್ಗೆ ಅಲ್ಲಿನ ಮಕ್ಕಳಿಗೆ ನಾನು ತುಂಬ ಸರ್ತಿ ಇದರ ಬಗ್ಗೆ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ತುಂಬ ಮಕ್ಕಳಿಗೆ ಇಂಟ್ರೆಸ್ಟ್ ಕೂಡ ಇರ್ತದೆ, ಮತ್ತೆ ಕಾಲಕ್ರಮೇಣವಾಗಿ ಅವರ ಈ ಇಂಟ್ರೆಸ್ಟ್ ಏನಿದೆ ಕಮ್ಮಿ ಆಗ್ತದೆ. ಯಾಕಂದ್ರೆ ಇದು ದೈಹಿಕವಾಗಿ ತುಂಬ ಕೆಲಸವನ್ನು ಕೇಳ್ತದೆ. ಯಾಕಂದ್ರೆ ಈ ಎಲ್ಲರಿಗೂ ಏನಂದ್ರೆ ಆಫೀಸಿಗೆ ಹೋಗ್ಬೇಕು, ಮನೆಯಲ್ಲಿ ಕುಳಿತುಕೊಂಡು ಕೆಲಸ ಮಾಡುವಂತ ಪರಿಸ್ಥಿತಿಯಲ್ಲಿ ಯಾರು ಇರುವುದಿಲ್ಲ. ಬೈಹುಲ್ ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಡಸ್ಟ್ ಇರ್ತದೆ, ಅದರ ಒಂದು ಅಲರ್ಜಿ ಎಲ್ಲ ಇರ್ತದೆ. ಅದು ಜನರಿಗೆ ಸ್ವಲ್ಪ ಈಗ ನಮ್ಮಲ್ಲಿ ಟ್ರೈನಿಂಗ್ ಕೂಡ ಬರ್ತಾರೆ. ಈ ಕಟ್ ಮಾಡುವಾಗ ಡಸ್ಟ್ ಬರ್ತದೆ, ತುರಿಸುವಾಗ ಎಲ್ಲರಿಗೆ ಮುಖ ಒಂದು ಸಣ್ಣ ಸಪ್ಪಾಗ್ತದೆ. ಆದ್ರೆ ಇದೆಲ್ಲ ಪರದೆಯ ಹಿಂದಿನ ಒಂದು ಕೆಲಸ. ನಾವು ಮುಂದೆ ಇರುವಾಗ ಈಗ ನನಗೆ ನೀವು ತುಂಬಾ ಸರ್ತಿ ಕರೆದಿ, ಇದು ಎಲ್ಲ ನಮಗೆ ಒಂದು ಹೆಮ್ಮೆಯ ವಿಚಾರ. ನಾವೊಂದು ಕೃಷಿ ಮಾಡಿ ಕೂಡ ನಮ್ಮನ್ನೊಂದು ಗುರುತಿಸುವವರು ಇದ್ದಾರಲ್ಲ ಅಂತ ಒಂದು ಹೆಮ್ಮೆಯ ವಿಚಾರ. ಈಗ ನಾನು ಹೇಳಿದ್ದು, ನಮ್ಮ ಊರಲ್ಲಿ ಕೂಡ ತುಂಬಾ ಜನರು ಇದ್ರೆ ಬೇಡಿಕೆ ಈ ಮಶ್ರೂಮ್ಗೆ ಇದ್ದೇ ಇದೆ. ತುಂಬಾ ಯುವ ಜನರು ಇದನ್ನು ಸ್ಟಾರ್ಟ್ ಮಾಡಬಹುದು. ಇದರ ಬೈ ಪ್ರಾಡಕ್ಟ್ಸ್ ಏನಿದೆ ಇದನ್ನು ಮಾಡಬಹುದು. ಈಗ ತಾಜಾ ಅಣಬೆ ನಮಗೆ ಹೊರದೇಶಕ್ಕೆ ಕಳಿಸ್ಲಿಕ್ಕೆ ಆಗೋದಿಲ್ಲದಿದ್ರೆ ಕೂಡ ಇದ್ದ ಬೈ ಪ್ರಾಡಕ್ಟ್ಸ್ ಏನಿದೆ ಇದು ತುಂಬಾ ಜಾಸ್ತಿ ಟೈಮ್ ಉಳಿತದೆ. ಅಂದರೆ 6 ತಿಂಗಳು 8-9 ತಿಂಗಳು ಈಗೆಲ್ಲ ಅದಕ್ಕೆ ಟೈಮ್ ಉಂಟು. ಒಂದು ಅಣಬೆಯಲ್ಲಿ ತಾಜಾ ಅಣಬೆಯ ಇದು ಉಪ್ಪಿನಕಾಯಿ ಏನಿದೆ ಅದು ತುಂಬಾ ಫೇಮಸ್ ಆಗಿದೆ. ನಮ್ಮ ಭಾರತ ದೇಶದಲ್ಲಿ ಉಪ್ಪಿನಕಾಯಿ ತೆಗೆದುಕೊಂಡು ಮಾರ್ಬೋದು. ಅಂದ್ರೆ ಅಷ್ಟು ವೈಡಾದ ಒಂದು ಫ್ಯೂಚರ್ ಇದೆ ಇದಕ್ಕೆ. ಆದ್ದರಿಂದ ಒಂದು ನಾನು ಹೇಳಿದ ಒಂದು 100ರಲ್ಲಿ 1-10 ಜನರಾದರೂ ಇದನ್ನು ಟ್ರೈ ಮಾಡಬಹುದು, ಒಳ್ಳೆ ಭವಿಷ್ಯ ಇದೆ ಅಂತ ನಾನು ಇದನ್ನು ಹೇಳುದು. ಅದೀಗ ಬೈ ಪ್ರಾಡಕ್ಟ್ ಅಂತ ಹೇಳಿದ್ರಿ, ಅದು ಹೇಗೆ ಸರ್ ಮಾಡುವ ವಿಧಾನ? ಈಗ ಬೈ ಪ್ರಾಡಕ್ಟ್ಸ್ ಅಂದ್ರೆ ಈಗ ಉಪ್ಪಿನಕಾಯಿ, ಉಪ್ಪಿನಕಾಯಿಗೆ ನಾವು ಬೇರೆ ಉಪ್ಪಿನಕಾಯಿಗೆ ಹೇಗೆ ಮಸಾಲೆಯನ್ನು ಮಾಡ್ತೇವೆ ಆ ಸೇಮ್ ಅದೇ ರೀತಿಯಲ್ಲಿ ಮಾಡುದು. ಈ ಮಶ್ರೂಮ್ ಅನ್ನು ಏನಿದೆ ಒಣಗಿಸುವುದು, ಇಲ್ಲದಿದ್ರೆ ತಾಜಾವನ್ನಾದ್ರೆ ನಾವು ಇದರ ನೀರೇನಿದೆ ಇದರಲ್ಲಿರುವ ನೀರಿನ ಅಂಶ ಅದನ್ನು ಎಣ್ಣೆಯಲ್ಲಿ ಹಾಕಿ ಡ್ರೈ ಮಾಡಿದ ಮೇಲೆ ಇದನ್ನು ಸೇರಿಸುವುದು. ಮತ್ತೆ ಇದರಿಂದ ಬಿಸ್ಕಿಟ್ಸ್ಗಳನ್ನು ಮಾಡ್ತಾರೆ. ಬಿಸ್ಕಿಟ್ಸ್ಗಳು ಏನಿದೆ ಇದಕ್ಕೆ ಸ್ವಲ್ಪ ಪ್ರಮಾಣದ ಅಣಬೆ ಪೌಡರನ್ನು ಸೇರಿಸಿ ಅಣಬೆ ಬಿಸ್ಕಿಟ್ ಅಂತ ಇದೆ, ಪ್ರೋಟೀನ್ ಪೌಡರ್ ಇದೆ, ಏನು ನಾವು ಹೆಲ್ತ್ ಡ್ರಿಂಕ್ ಏನು ಮಾಡ್ತೇವೆ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈ ಅಣಬೆ ಪೌಡರನ್ನು ಮಿಕ್ಸ್ ಮಾಡಿ ಸೇಲ್ ಮಾಡ್ತಾರೆ. ಹಾಗೂ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಮಕ್ಕಳಿಗೆ ಕೊಡುವಂಥ ರಸ್ಕ್ ಇರ್ಬೋದು, ಆ ರೀತಿಯಲ್ಲಿ ತುಂಬ ನನಗೆ ಗೊತ್ತಿರೋ ಪ್ರಮಾಣದಲ್ಲಿ 4-5 ಪ್ರಮಾಣದಲ್ಲಿ ನಾವು ಇವಾಗ ಇದರ ಬೈ ಪ್ರಾಡಕ್ಟ್ಸನ್ನು ಮಾಡ್ತಾ ಇದ್ದೇವೆ. ಈಗ ಒಟ್ಟಾರೆ ಹೇಳುವುದಿದ್ರೆ ನಿಮ್ಮ ಈ ಒಂದು ವ್ಯವಹಾರ ಅಣಬೆ ಬೇಸಾಯ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಅಣಬೆ ಬೇಸಾಯ ಮಾಡಿ ಅಂತ ಹೇಳುದು ನಾವು, ಈಗ ನೀವು ಇಷ್ಟೊಂದು ಪ್ರೋಗ್ರಾಮ್ ಅನ್ನು ನೀವು ಪ್ರಸಾರ ಮಾಡ್ತೀವಿ, ನಿಮ್ಮ ಉದ್ದೇಶ ಕೂಡ ಏನು ಇದನ್ನು ಮಾಡಬೇಕು ಅಂತ, ಜನರಿಗೆ ಒಂದು ಅರಿವನ್ನು ಮೂಡಿಸುವುದು. ಈಗ ನಾನು ಹೇಳುದು ತುಂಬ ಜನರು ಇದನ್ನು ಮಾಡಿದ್ರೆ ಏನಾಗುತ್ತೆ ಎಲ್ಲರಿಗೆ ಇದು ತಲುಪ್ತದೆ. ಈಗ ಅಣಬೆ ಅಂತ ಹೇಳುದು ನಾನೀಗ ಹೇಳಿದ್ದೇನೆ, ಆದ್ರಿಂದ ಈ ಒಂದು ಆಹಾರ ಪದಾರ್ಥ ಏನಿದೆ ಇದಕ್ಕೆ ನಾವು ಯಾವುದು ಪೆಸ್ಟಿಸೈಡ್ ಹೊಡೆಯುವುದಿಲ್ಲ, ಹಾಕದೆ ಇದನ್ನು ತನ್ನಿಂದ ತಾನೇ ನಾವೇನು ಬೀಜವನ್ನು ಇದಕ್ಕೆ ಹಾಕಿ ಈ ಬೈಹುಲ್ಲಿನ ಏನು ಇದಿದೆ ಅದನ್ನು ತಿಂದು ಗಾಳಿಯಲ್ಲಿರುವ ತೇವಾಂಶವನ್ನು ಹೀರಿಕೊಂಡು ಆಗುವಂಥ ಒಂದು ಪದಾರ್ಥ. ಇದನ್ನು ನಾವು ತಿಂದರೆ ನಮ್ಮ ಆರೋಗ್ಯ ಕೂಡ ವೃದ್ಧಿಸುವುದು. ಆದ್ದರಿಂದ ಸೇಮ್ ಟೈಮ್ ನಾವು ಈ ವೀಕ್ಷಕರಿಗೆ ಏನಂತ ಹೇಳುವುದಂದರೆ ಈ ಯುವಕರು ಹಾಗೆಂತ ಹೇಳಿದರೆ ನಾವು ಪ್ರಾಯ ವಯಸ್ಕರು ಕೂಡ ಮಾಡಬಾರ್ದಂತ ಏನು ಇಲ್ಲ, ಇದರ ಕಡೆ ಒಲವನ್ನು ತೋರಿದರೆ ಅವರ ಮುಂದಿನ ಭವಿಷ್ಯಕ್ಕೆ ಒಂದು ಒಳ್ಳೆಯ ಒಂದು ಉದ್ದೇಶ ಕೂಡ ಇಟ್ಟು ಅವರ ಭವಿಷ್ಯವನ್ನು ಇದರಲ್ಲಿ ರೂಪಿಸಬಹುದು ಅಂತ ನನ್ನದೊಂದು ಅನಿಸಿಕೆ. ಮತ್ತು ವೀಕ್ಷಕರಿಗೆ ನಾನು ಇನ್ನೊಂದು ಹೇಳುವುದನ್ನು, ಕೆಲವರಿಗೆ ಇಂಟ್ರೆಸ್ಟ್ ಉಂಟು, ಮನೆಯಲ್ಲಿ ಸಾಮಗ್ರಿಗಳು ಇಲ್ಲದೆ ಹೋದಾಗ ನಾವು ಗ್ರೋ ಬ್ಯಾಗ್ಸ್ ಅನ್ನು ಬೇಕಾದ್ರೆ ಅವರಿಗೆ ಕೊಟ್ಟು ಒಂದೆರಡು ಸರ್ತಿ ಅವರು ನೋಡಿದ ಮೇಲೆ ಅವರು ಸ್ವಂತವಾಗಿ ಇದನ್ನು ಸ್ಟಾರ್ಟ್ ಮಾಡಬಹುದು. ಹಾಗಾದ್ರೆ ನೀವು ಕೇಳುಗರಿಗೆ ತರಬೇತಿಯನ್ನು ಕೊಡ್ಲಿಕ್ಕೆ ಸಿದ್ಧರಿದ್ದೀರಿ ಸರ್ ಈ ಅಣಬೆ ಬೇಸಾಯದ ಬಗ್ಗೆ? ಖಂಡಿತವಾಗಿಯೂ. ನಿಮ್ಮನ್ನು ಸಂಪರ್ಕಿಸಬಹುದಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳಬಹುದಾ ಸರ್? ಹೇಳ್ತೇನೆ, 7795363784. ಶ್ರೋತೃಗಳೇ, ಅಣಬೆ ಬೇಸಾಯ ಇದರ ಬಗ್ಗೆ ನಿಮಗೆ ವಿಷಯವನ್ನು ತಿಳ್ಕೊಳ್ಬೇಕು ಅಂತಾದ್ರೆ ನಮ್ಮ ಪ್ರಸನ್ನ ಬಜ್ಪೆ ಇವರ ದೂರವಾಣಿ ಸಂಖ್ಯೆ 7795363784. ಕೇಳಿದ್ದೀರಲ್ಲ, ಅಣಬೆ ಬೇಸಾಯ ಪದ್ಧತಿ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಒಂದು ಯುವ ಜನತೆಗೆ ನಮಗೆ ಹೇಗೆ ಅದನ್ನು ವ್ಯವಹಾರ ಮಾಡಬಹುದು ಅಂತ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಒಂದಿಷ್ಟು ಮಾಹಿತಿಗಳನ್ನು ನೀಡಿದ್ದಕ್ಕೆ ಸರ್ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ನಿಮಗೂ ಕೂಡ ಧನ್ಯವಾದಗಳು. ಇದುವರೆಗೆ ಅಣಬೆ ಬೇಸಾಯ ಪದ್ಧತಿ ಕುರಿತು ಪ್ರಸನ್ನ ಬಜಪೆ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಶಿಕಲಾ ಪ್ರಭು, ಕಾಡುಮಠ. ಸರಿ ಶ್ರೋತೃ ಮಿತ್ರರೇ, ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.

Bye.